ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯರೇ, ಬಂದವರಿಗೆಲ್ಲ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಸಾಗರ ತಾಲೂಕು ಆರೋಡಿ ಗ್ರಾಮದ ಕೃಷಿಕರಾದಂತಹ ಡಿ ನಾರಾಯಣ್ ಅವರೊಂದಿಗೆ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳೋಣ, ಬನ್ನಿ. ತಾಲೂಕು ಆರೋಡಿ ಗ್ರಾಮದಲ್ಲಿದ್ದೇವೆ ನಾವು. ನಾರಾಯಣ ಕೃಷಿಕರು ಮತ್ತೆ ಕಾಂಟ್ರಾಕ್ಟರ್ ಸಹ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಾವು ತಿಳ್ಕೊಂಬೋಣಂತೆ. ನಮಸ್ಕಾರ ನಾರಾಯಣ ಅವರೇ. ನಮಸ್ಕಾರ ಸರ್. ಎಲ್ಲಿ ಮೂಲತಃ ನಿಮ್ದು, ಇದೇ ಊರ ಅಥವಾ ಎಲ್ಲಿಂದ ವಲಸೆ ಬಂದಿದ್ದ? ಹೀಗೆ ಸರ್, ಮೂಲತಃ ನಮ್ದು ಮಣ್ಕಂದೂರ್ ಅಂತ ಹೇಳಿ, ಶರಾವತಿ ಮುಳುಗಡೆ ಆದ್ಮೇಲೆ ನಮ್ಮ ತಂದೆಯವರಿಂದ ನಮ್ಮ ಅಜ್ಜಿಯವರು ಬೇರೆ ಕಡೆ ಹೋದ್ರ, ರಿಪ್ಪಿನಪೇಟೆ ಅಂತ. ನಮ್ ಮನೆಯೊಳ ತನಕ ಬಂದು ಇಲ್ಲಿದ್ದು ಆರೋಡಿಯಲ್ಲಿ ಈಗ ಆಲ್ರೆಡಿ 50 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಏನದು, ಶರಾವತಿ ಮುಳುಗಡೆ ಪ್ರದೇಶನ? ಹೀಗೆ ಶರಾವತಿ ಮುಳುಗಡೆ ಪ್ರದೇಶ. ಎಷ್ಟು ಎಕರೆ ಇತ್ತು ನಿಮ್ದಲ್ಲಿ? ಅವಾಗ ನಮ್ಗೆ ಒಂದು 25 ಎಕರೆ ಇತ್ತಂತೆ ನಮ್ಮ ಅಜ್ಜರು ಹೇಳಿರೋದು. ಅದು ಜಮೀನ್ದಾರಿ ಪದ್ಧತಿ ಅಂತ ಅವಾಗಿತ್ತು. ಅವ ಪರಿಹಾರ ಎಲ್ಲ ಒಡೆಯರಿ ಹೋಗಿದೆ. ಇವ್ರಿಗೆ ಏನು ಸಿಗ್ಲಿಲ್ಲ, ಸುಮ್ನೆ ಒಂದು ಕೂಲಿ ಬಂದಿದ್ರು. ಅವ್ರು ಎಲ್ಲ ಹರಿದು ಹಂಚಿ ಹೋಗಿದ್ದಾರೆ. ಒಂದಿಷ್ಟು ಜನ ಅಲ್ಲಿ ಹೊಸನಗರ ತಾಲೂಕು ಗುಡ್ಡತೋಟ ಅಂತ ಅಲ್ಲಿದ್ದಾರೆ, ಒಂದಿಷ್ಟು ಜನ ಶಿವಮೊಗ್ಗ ತಾಲೂಕು ಪುರದಾಳದಲ್ಲಿದ್ದಾರೆ. ನಾವು ಇಲ್ಲಿ ಆರೋಡಿಲಿ ಇದ್ದೀವಿ. ಈ ಆರೋಡಿ ಗ್ರಾಮನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಏನ್ ಕಾರಣ? ಆರೋಡಿ ಗ್ರಾಮನ ಆಯ್ಕೆ ಮಾಡೋದಕ್ಕಂದ್ರೆ ಮೊದಲನೇ ಕಾರಣ, ಶರಾವತಿ ಮುಳುಗಡೆ ಆದ ತಕ್ಷಣ ಏನಾಯ್ತು, ನಮ್ಮ ಅಜ್ಜಿಯವರು ಬಾರಿ ಬಡವರಿದ್ರು. ಆ ಮಕ್ಕಳುಗಳನ್ನು ಸಾಕ್ಲಿಕ್ಕೆ ಆಗದೆ ಇಲ್ಲಿ ನಮ್ಮ ತಾಯಿ ತಂದೆ, ಅವರು ಗಂಡು ಮಕ್ಳು ಇರಲಿಲ್ಲ, ನಮ್ಮ ತಂದೆಯವರನ್ನ ಮನೆ ಅಳಿಯನ್ನ ಮಾಡ್ಕೊಂಡು ಅವ್ರ ಹಿರಿಯ ಮಗಳನ್ನು ನಮ್ಮ ತಂದೆಯವರಿಗೆ ಕೊಟ್ಟು ಮದುವೆ ಮಾಡಿದ್ರು. ಎಷ್ಟೆಕರೆ ಜಮೀನು ಇದೆ ನಮ್ಗೆ? ಮೂಲತಃ ಒಂದು 2.5 ಎಕರೆ ತರಿ ಇದೆ, ಒಂದು 2 ಎಕರೆ ಭಾಗ ಆಯ್ತಿದೆ. ಏನೇನ್ ಬೆಳಿತೀರಿ ಅದರಲ್ಲಿ? ಅಡಿಕೆ, ಭತ್ತ, ಕಬ್ಬು ಇಂಥದ್ದು ಬೆಳಿತೀವಿ ಸರ್. ತುಂಬಾ ಬೆಲೆ ಇದೆ ಅಂತ ಹೇಳ್ತಾರೆ ಅಡಿಕೆಗೆ. ಅಡಿಕೆ ಬೆಲೆ ಇದೆ ಸರ್, ಆದ್ರೆ ನಮ್ಮ ಏರಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ, ಬೆಲೆ ಇರೋದ್ರಿಂದ ಅಡಿಕೆ ತಗೊಳ್ಳೋದು ಬಾರಿ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಒಂದು ಮಣ್ಣಿನ ಫಲವತ್ತತೆ ಕಡಿಮೆ ಇದೆ. ಪ್ರತಿ ವರ್ಷನೂ ಗೊಬ್ಬರ ಹಾಕಿ ಕ್ಲಿಯರ್ ಆಗಿ ಒಂದು ಕೃಷಿ ಮಾಡಿದ್ರೆ ಒಂದು ಲೆವೆಲ್ ಬರುತ್ತೆ. ಆಮೇಲೆ ಮಳೆಗಾಲ ಜಾಸ್ತಿ ಮಳೆ ಇರೋದ್ರಿಂದ ಕೊಳೆ ಬರುತ್ತೆ. ಕೊಳೆ ಬಂದಾಗ ಎಲ್ಲ ಉದುರಿ ಹೋಗುತ್ತೆ, ಮತ್ತೆ ಗಾಳಿ ಕಾಪಡೆ ಗಾಳಿ ಬರುತ್ತೆ, ಆ ಗಾಳಿಯಿಂದ ಅಡಿಕೆ ಮರಗಳು ಮುರಿದೋಗ್ತವೆ. ಆಮೇಲೆ ಈ ಇದು ಬರುತ್ತೆ, ದರೆ ಕುಸಿತ ಇಂಥವು ಉಂಟಾಗ್ತವೆ. ಆವಾಗ ಮತ್ತೆ ಹಳ್ಳ ಬಂದು ತೋಟದ ಮೇಲೆ ಹೋಗಿ ಅಲ್ಲಿ ನಾಶ ಆಗುತ್ತೆ. ಹಾಗಾಗಿ ನಮ್ಗೆ ಬೆಳೆ ಸ್ವಲ್ಪ ಕಡಿಮೆನೆ ಈ ಏರಿಯಾದಲ್ಲಿ. ಅಡಿಕೆ ಬೆಲೆ ಇದೆ, ಈ ಸರಿ ಕೆಲವೊಂದು ಟೈಮ್ ಬಾರಿ ಕಡಿಮೆ ಆಗಿತ್ತು, ಆದ್ರೆ ಈ ಸರಿ ಚೆನ್ನಾಗಿದೆ. ನಮ್ಮ ತಂದೆಯವರು ಧರ್ಮ ನಾಯ್ಕರ್ ಅಂತ, ಅವ್ರದ್ದು ಹೆಸರಲ್ಲಿ ಇರತಕ್ಕಂಥದ್ದು ಭಾಗ ಇದ್ ಮೇಲೆ ದರೆ ಕುಸಿದು ಒಂದು 1/2 ಎಕರೆ ಭಾಗ ಆಯ್ತು, ಸಂಪೂರ್ಣ ನಾಶ ಆಗಿಬಿಟ್ಟಿದೆ ಈ ಸರಿ. ಈ ದರೆ ಕುಸಿಯೋದು ಅಂತ ಹೇಳಿದ್ರೆ ಏನು ಕಾರಣ ದರೆ ಕುಸಿಯೋದು? ಸರ್, ದರೆ ಕುಸಿಯೋದಕ್ಕೆ ಒಂದು ದರೆ ಬುಡದಲ್ಲಿ ನಾವು ಹಳ್ಳ ಇರುತ್ತೆ, ನಮ್ ಸೈಡ್ ಹೇಗಿರುತ್ತೆ, ಮಧ್ಯದಲ್ಲಿ ತೋಟ ಇರುತ್ತೆ, ಜಮೀನ್ ಇರುತ್ತೆ, ಆ ಪಕ್ಕದಲ್ಲಿ ದೊಡ್ಡ ದರೆ ಇರುತ್ತೆ, ಅದ್ರ ಬುಡದಲ್ಲಿ ಹಳ್ಳ ಹೋಗಿರುತ್ತೆ. ಆ ಹಳ್ಳಕ್ಕೆ ನಾವೇನಾದ್ರು ತೋಟಕ್ಕೆ ಮಣ್ಣು ಹಾಕ್ಲಿಕ್ಕೆ ಅಥವಾ ಅದು ಇದು ಮಣ್ಣು ತೆಗೆದಾಗ ಅಥವಾ ಮೇಲ್ ಹೈಟ್ ಇರೋದ್ರಿಂದ ಸಿಕ್ಕಾಪಟ್ಟೆ ಮಳೆ ಆದಾಗ ಅಲ್ಲಿ ದರೆ ಪಕ್ಕದಲ್ಲಿ ಫುಲ್ ಕಾಡಿರುತ್ತೆ. ಆ ಗಾಳಿಗೆ ದೊಡ್ಡ ದೊಡ್ಡ ಬಿರುಗಾಳಿ ಅಂತ ಬಂದಾವಾಗ ಆ ಮರ ಅಲ್ಲಾಡಿ ಅಲ್ಲಾಡಿ ಸ್ವಲ್ಪ ಬುಡ ಲೂಸ್ ಆಗಿರುತ್ತೆ. ಎಡ ಬಿಡದೆ ಒಂದು 3-4 ದಿವಸ ಮಳೆ ಹೊಯ್ದಾವಾಗ ಆ ಬುಡ ಲೂಸ್ ಆಗಿ ಇಡೀ ಏರಿಯಾ ಏರಿಯಾ ಕುಸಿದ ಕೆಳಗೆ ಬಂದ್ಬಿಡುತ್ತೆ. ದರೆ ಅಂತ ಹೇಳಿದ್ರೆ ಕಾಡಿನ ತುದಿಯ ಭಾಗ ಸರ್, ಅದು ಕಾಡಿನ ತುದಿಯ ಭಾಗವೂ ಹೌದು. ದರೆ ಅಂತ ಅಂದ್ರೆ ಒಂದು ಲೆವೆಲ್ ಇರುತ್ತೆ, ನಮ್ಮ ಜಮೀನಿಂದ ಒಂದು 100-150 ಅಡಿ ಹೈಟ್ ಅಲ್ಲಿ ಗುಡ್ಡ ಎಲ್ಲಾವ್, ಅದ್ರ ಪಕ್ಕದಲ್ಲಿ ಒಂದು ಎಡ್ಜ್ ಅಲ್ಲಿಂದ ಫುಲ್ ತಗ್ಗು ಇರುತ್ತೆ ಅದ್ರ ಕೆಳಗಡೆ, ಅದಕ್ಕೆ ನಾವು ದರೆ ಅಂತೀವಿ. ಈಗ ಕೊಡಗಲ್ಲಿ ಇತ್ತೀಚೆಗೆ ಒಂದು ಮನೆ ಕೊಚ್ಚಿ ಹೋಯ್ತು, ಅದರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ಕೆಲವರು ಸಹ ಆಮೇಲೆ 3 ದಿನ ಆದ್ಮೇಲೆ ಶವಗಳು ಸಿಕ್ಕಿರೋದನ್ನ ಪೇಪರ್ ಅಲ್ಲಿ ಎಲ್ಲ ನೀವು ನೋಡಿರ್ತೀರಿ, ಕೇಳಿರ್ತೀವಿ. ಹೀಗಿದ್ಮೇಲೆ ನಿಮಗೆ ಪ್ರತಿ ವರ್ಷ ಈ ಸಮಸ್ಯೆ ಆದಾಗ ಆ ಸ್ಥಳ ಬಿಟ್ಟು ಬೇರೆ ಕಡೆ ಹೋಗ್ಬೋದಲ್ಲ, ಇಲ್ಲೇ ಯಾಕಿರ್ತೀರಿ ಸರ್? ಅದಕ್ಕೆ ಮೂಲ ಕಾರಣ ಅಂತಂದ್ರೆ ಕೆಲವೊಂದ್ ಟೈಮು ಸಣ್ಣ ಸಣ್ಣದ ಆಗ್ತಾ ಇರುತ್ತೆ. ಈಗ ನಮ್ಮಲ್ಲಿ ಏನ್ ಆರೋಡಿಯಲ್ಲಿ ದರೆ ಕುಸಿತ ಆಗಿದೆ, ಅದು ಒಂದು ನಮ್ಮ ತೋಟದಲ್ಲಿ ಹೆಚ್ಚು ಕಡಿಮೆ ಅದ ಬುನಾದಿ ಒಂದು 150-200 ವರ್ಷದ ಇತಿಹಾಸ ಇದೆ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಇದಾಗಿಲ್ಲ. ಅದ್ರ ಜೊತೆಗೆ ನಾವು ಈ ಪ್ರದೇಶಗಳಿಗೆ ತೀರಾ ಹೊಂದ್ಕೊಂಡ್ ಬಿಟ್ಟಿದ್ವಿ, ಅಥವಾ ನಮ್ಮನ್ನು ತೆಗೆದು ಅದು ಬಯಲುಸೀಮೆ ಅಥವಾ ಇನ್ನು ಬೇರೆ ಬೇರೆ ಏರಿಯಾಗಳಿಗೆ ಹಾಕಿದ್ರೆ ಅಲ್ಲಿ ನಮ್ಗೆ ಬದುಕಂತ ಕಲೆನೂ ಗೊತ್ತಿಲ್ಲ, ಜೊತೆಗೆ ನಮ್ಗೆ ಅಲ್ಲಿ ಜೀವನ ಮಾಡಿಸೋಂತ ಹೊಂದ್ಕೊಂಡು ಬದುಕಲಕ್ಕೆ ನಾವು ಆಗೋದಿಲ್ಲ. ಈ ಪ್ರದೇಶಗಳಿಗೆ ಭಾವನಾತ್ಮಕ ಹೊಂದ್ಕೊಂಡಿದ್ವಿ, ಅದು ಒಂದು ಕಾರಣ. ಜೊತೆಗೆ ಅಂತ ಸಮಸ್ಯೆ ಇದ್ದಾಗ ಒಂದು ಇಡೀ ಕುಟುಂಬ ನಾಶ ಆಗ್ತಾ ಇದೆ ಅಂದ್ರೆ ನಮ್ಗೆ ಸೂಕ್ತವಾದಂತಹ ಒಂದು ಜಾಗ ಕೊಟ್ಟರೆ ಅಲ್ಲಿ ನಾವು ರಿಹಾಬಿಲಿಟೇಷನ್ ಆಗೋದಕ್ಕೂ ಏನು ಮಾಡಬಹುದು, ಅದು ಒಳ್ಳೆ ಸರ್ಕಾರದ ಒಳ್ಳೆ ಪ್ರೋಗ್ರಾಮ್. ಆದ್ರೆ ಬದುಕಿಗೆ ತೀರಾ ಒಂದು ಅವಶ್ಯಕತೆ ಇರೋಂತ ಒಂದು ವ್ಯವಸ್ಥೆ ಇದ್ದಲ್ಲಿಗೆ ರಿಹಾಬಿಲಿಟೇಷನ್ ಮಾಡಿದ್ರೆ ಬಾರಿ ಒಳ್ಳೇದಿರುತ್ತೆ. ಸೊ ಕೃಷಿ ಒಂದೇ ನೆಚ್ಚಿಕೊಂಡು ಜೀವನ ಮಾಡಕ್ ಆಗೋದಿಲ್ಲ, ಅದಕ್ಕೆ ಪರ್ಯಾಯವಾಗಿ ನಿಮ್ಗೇನ್ 365 ದಿನವೂ ಕೆಲಸವೂ ಇರೋದಿಲ್ಲ, ಏನು ಸಂಸಾರನ ಒಂದು ಸುಸೂತ್ರವಾಗಿ ಸಾಗಿಸ್ಕೊಂಡು ಹೋಗೋದಿಕ್ಕೆ ಮತ್ತೆ ಯಾವ ವ್ಯವಹಾರದಲ್ಲಿ ತೊಡಕೊಂಡಿದ್ದೀರಿ? ನಮ್ಮ ಈ ಭಾಗದ ಎಲ್ಲಾ ಜನರು ಕೂಡ ಸ್ವಲ್ಪ ಶ್ರಮಜೀವಿಗಳು. ಕೃಷಿ ಕೆಲಸ ಮುಗಿಸಿ ನಾವ್ ಎಂತ ಮಾಡ್ತೀವಿ, ನಮ್ಗೆ ಇಲ್ಲಿ ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಕೆಲಸ ಇರ್ಬೋದು. ಉದಾಹರಣೆ, ನಾನೇ ಸಣ್ಣಕ್ಕೆ ಒಂದು ಕಾಂಟ್ರಾಕ್ಟ್ ಮಾಡ್ತೀನಿ, ಅಥವಾ ನಮ್ಮ ಇನ್ನ ಬೇರೆ ಉಳಿದಂತವ್ರು ಏನ್ ಮಾಡ್ತಾರೆ, ಕೂಲಿ ಕೆಲಸ ಇದ್ರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಬೇರೆ ಸಣ್ಣ ಪುಟ್ಟ ತೋಟದ ಉದಿ ಹೊಯ್ಯೋದಿಂತ ಕಾಂಟ್ರಾಕ್ಟ್ ಹಿಡಿದು ಕೆಲಸ ಮಾಡ್ತಾರೆ, ಅಥವಾ ಬೇರೆ ಬೇರೆ ಸಿಟಿಗಳಿಗೆ ಹೋಗೋದು ಇರುತ್ತೆ. ಆ ಒಂದು ಕೃಷಿ ಕೆಲಸ ಮುಗಿದ ನಂತರದಲ್ಲಿ ಒಂದಿಷ್ಟು ಟೈಮ್ ಇರುತ್ತಲ್ಲ, ಅಂತ ಟೈಮಲ್ಲಿ ಒಂದು ಊರುಗಳಿಗೆ ಕೆಲಸ ಹುಡ್ಕೊಂಡು ಹೋಗಿರ್ತಾರೆ. ಹಾಗಾಗೆಲ್ಲ ಒಂದು ಶ್ರಮ ಪಟ್ಟು ದುಡಿತಾ ಇದಾರೆ, ಜೊತೆಗೆ ಅದೇನೋ ಒಂದು ಬೇರೆ ಬೇರೆ ಒಂದು ಪರ್ಯಾಯ ಒಂದು ಕೆಲಸ ಹುಡ್ಕೊಳ್ತೀವಿ ನಾವು. ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಅದಕ್ಕೆ EMD ಹಣ ಎಲ್ಲಾ ಕಟ್ಟಬೇಕಾಗತ್ತೆ, ಏನೇನ ಸಮಸ್ಯೆಗಳಿರ್ತವೆ ಅಂದ್ರೆ ಬಂಡವಾಳನ ಪ್ರಾರಂಭದಲ್ಲಿ ಹಾಕಬೇಕಾಗತ್ತೆ, ನಂತರದಲ್ಲಿ ಬಿಲ್ ಬರೋ ಅಂತ ವ್ಯವಸ್ಥೆ ಇರುತ್ತೆ. ಇದಕ್ಕೆಲ್ಲ ಹೇಗೆ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರ್, ನಾವು ಅದನ್ನ ಏನ್ ಮಾಡ್ತೀವಿ ಅಂತ, ಅದು ಕೈಗಡ ತಗೊಳ್ತೀವಿ ಅಥವಾ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ತೀವಿ, ಜೊತೆಗೆ ನಮ್ಮ ಹತ್ರ ಸಣ್ಣ ಪುಟ್ಟ ಗೋಲ್ಡ್ ಇದ್ರೆ ಗೋಲ್ಡ್ ಗಳನ್ನ ಇರ್ತೀವಿ. ಅಂದ್ರೆ ಇದು ಒಂದು ಲೀಗಲಿ ಪ್ರೊಸೆಸ್, ಯಾಕಂದ್ರೆ ನಾವು ಹಾಕಿರೋ ಬಂಡವಾಳ ನಮಗೆ ಲಾಸ್ ಲಾಭ ಅನ್ನೋದಕ್ಕಿಂತ ಹೆಚ್ಚು ಕಡಿಮೆ ನಮಗೆ ಒಂದಿಷ್ಟು ಬಂಡವಾಳ ಬರುತ್ತೆ ಅಂತ ಗ್ಯಾರಂಟಿ ಇರುತ್ತೆ. ನಮ್ಮಲ್ಲಿ ಇರತಕ್ಕಂಥ ಒಡವೆನೋ ಅಥವಾ ಬೇರೆ ಆದ್ರೆ ಕೈಗಡ ತಗೊಂಡು ಯಾವ್ದೋ ಹಣಕಾಸು ಸಂಸ್ಥೆಗಳ ಸಾಲ ಪಡೆದು ಈ ರೀತಿಯಾಗಿ ನಾವು ತಗೊಳ್ತೀವಿ. ಬಿಲ್ ಬಂದ ತಕ್ಷಣ ಅವರಿಗೆ ಅದರದ ಇಂಟ್ರೆಸ್ಟ್ ಸೇರಿ ವಾಪಸ್ ಮಾಡುವಂತ ವ್ಯವಸ್ಥೆ ಇಟ್ಕೊಂಡು, ಮತ್ತೆ ನಂಬಿಕೆ, ಸಾಲ ಕೊಡೋರು ಕೂಡ ನಂಬಿಕೆ ಇದ್ರೆ ಮಾತ್ರ ಕೊಡ್ತಾರೆ, ಆದರೆ ನಂಬಿಕೆ ಉಳಿಸಿಕೊಂಡು ಹೋಗಬೇಕು, ಅವಾಗ ಮಾಡ್ಕೊಳ್ತೀವಿ. ಈಗ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ, ಈ ಫಸಲ್ ಬಿಮಾ ಯೋಜನೆ ಇರ್ತಕ್ಕಂತಹದ್ದು, ಮತ್ತೆ ಕ್ರಾಪ್ ಇನ್ಶೂರೆನ್ಸ್ ಇರ್ತಕ್ಕಂತಹದ್ದು, ಇದ್ರ ಬಗ್ಗೆ ತಮಗೆಲ್ಲ ಅರಿವಿದೆಯಾ? ಹೀಗೆ ಸರ್, ನಮಗೆ ಇದ್ರ ಬಗ್ಗೆ ಅರಿವಿದೆ. ಹಾಗಾಗಿ ಏನ್ ಮಾಡ್ತಾರೆ, ನಮ್ದು ಇರೋದು ತುಂಡು ತುಂಡಿ ಭೂಮಿ, ಆದ್ರಿಂದ ಅದನ್ನ ಹೆಚ್ಚಾಗಿ ಅದರದಲ್ಲಿ ಒಳ್ಳೇದಿದೆಯೋ ಕೆಟ್ಟದಿದೆ ನಮಗೂ ಇನ್ನೂ ತಿಳುವಳಿಕೆ ಇಲ್ಲ. ನಾವು ತಿಳಿದ ಮಟ್ಟಿಗೆ ನಾವು ಮಾಡಿರೋ ಕೆಲಸಕ್ಕೆ ಏನಾಗ್ಬಿಡುತ್ತೆ, ಪರಿಹಾರ ಬರೋದು ಅವ್ರು ಕಲ್ಪಿಸಿಕೊಡೋದು ಏನೋ ಒಂದು ಗ್ಯಾಪ್ ಆಗಿಬಿಟ್ಟು ನಾವು ಅದನ್ನ ತೀರಾ ಹತ್ರ ತಗೊಂಡಿಲ್ಲ ಸರ್. ಅದನ್ನ ಸಾಮಾನ್ಯವಾಗಿ ರೋಗಗಳು ಜಾಸ್ತಿ ಅಂತ ಹೇಳಿದ್ರಿ ತೋಟಕ್ಕೆ, ಈ ರೋಗಗಳು ಯಾವ್ಯಾವ ತರದ ರೋಗಗಳು ಬರುತ್ತೆ? ಸರ್, ತೋಟಕ್ಕೆ ಇವಾಗಿನ ಇದರಲ್ಲಿ ಹಲವಾರು ರೋಗಗಳು ಬರುತ್ತೆ. ಮೊದಲನೇದ ಬೇರುಳ ಬರುತ್ತೆ. ಬೇರುಳ ಅಂತಂದ್ರೆ ಆ ಬೇರುಳ ಬಂದ್ರೆ ಆ ಒಂದು ತೋಟ ಮಾಡಬೇಕಂದ್ರೆ ಒಂದು 20 ವರ್ಷದ ಶ್ರಮ ಇರುತ್ತೆ. ಆ ಬೇರುಳ ಬಂದ್ರೆ ಒಂದು 2 ವರ್ಷದಲ್ಲಿ ಆ ಇಡೀ ತೋಟನ ಡೆಮಾಲಿಶ್ ಮಾಡ್ಬಿಡುತ್ತೆ. ಅದನ್ನ ಕಂಟ್ರೋಲ್ ಮಾಡುವಂತ ಒಂದಿಷ್ಟು ಔಷಧಿಗಳು ಬಂದಿದ್ದಾವೆ. ಹಾಗಂತೇಳಿ ಅದು ತೀವ್ರತೆ ಮೇಲೆ ಒಂದೊಂದು ಕೆಲವು ತೋಟದಲ್ಲಿ ಪಟ್ಟ ಹೋಗ ಕೆಲವು ತೋಟಗಳಲ್ಲಿ ಬಂದು ಸಂಪೂರ್ಣ ಹೋಗೇ ಬಿಡುತ್ತೆ. ಅದು ಒಂದು ಬೇರುಳ ರೋಗ. ಇನ್ನು ಎಲೆ ಚುಕ್ಕಿ ಹಸಿರಾಗದ ಎಲೆ ಹಳದಿ ಆಗಂತ ಒಂದು ರೋಗ ಬರುತ್ತೆ. ಅದೆಲ್ಲದಕ್ಕಿಂತ ತೋಟ ಕೊಳೆ ಬರೋದಿರುತ್ತೆ. ಅದು 2 ರೀತಿ ಕೊಳೆ ಇದೆ, ಒಂದು ಬೂದುಗಳೆ ಅನ್ನೋದು, ಒಂದು ನೀರುಗಳೆ ಅನ್ನೋದು. ನೀರುಗಳೆ ಬಂದ್ರು ಕೂಡ ಹಾನಿನೇ, ಬೂದುಗಳೆ ಬಂದ್ರು ಕೂಡ ಹಾನಿನೇ. ಜಾಗ್ರತವಾಗಿ ಬೇಗ ಔಷಧಿ ಸಿಂಪಡಿಸಿದ್ರೆ ತಡೆಗಟ್ಟಬಹುದು. ಜೊತೆ ಮಳೆ ಜಾಸ್ತಿ ಆದಾಗ ಅದನ್ನು ತಡೆಗಟ್ಟಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೂ ಸಣ್ಣ ಪುಟ್ಟ ಹಿಡಿಕುಂಟೆ ರೋಗ ಅಂತ ಬರುತ್ತೆ. ಅಂತೆಲ್ಲ ರೋಗಗಳು ತೋಟಗಳಿಗೆ ಮಂಗಗಳ ಕಾಟ ಇದೆ. ಆ ಮಂಗಗಳು, ಹಂದಿ ಇಂಥವೆಲ್ಲ ಕಾಟ ಕೊಡ್ತಾವೆ. ಅವನ್ನೆಲ್ಲವನ್ನೂ ನಾವು ನಿವಾರಿಸಿಕೊಂಡು ಹೋದ್ರೆ ಮಾಡಬಹುದು ಸರ್. ಕೃಷಿ ಇಲಾಖೆ ಇರ್ಬೋದು ಅಥವಾ ತೋಟಗಾರಿಕಾ ಇಲಾಖೆ ಇರ್ಬೋದು, ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ನಿಮಗೆ ಮಾಹಿತಿಗಳನ್ನ ನೀಡ್ತಿರ್ತಾರೆ? ಹೌದು ಸರ್, ಮಾಹಿತಿಗಳನ್ನು ನೀಡ್ತಾರೆ. ಮಾಹಿತಿಗಳನ್ನು ನೀಡಿದ ಕೃಷಿ ಇಲಾಖೆಯಿಂದ ಬರ್ತಕ್ಕಂತ ಕೆಲವಷ್ಟು ಸೌಲಭ್ಯ ಕೊಡ್ತಾರೆ. ತೋಟಗಾರಿಕೆ ಇಲಾಖೆ ಬರುವಂತ ಸೌಲಭ್ಯ ಕೊಡ್ತಾರೆ, ಮಾಹಿತಿಗಳನ್ನು ಕೆಲವು ಟೈಮ್ ನೀಡ್ತಾರೆ. ಈ ಏರಿಯಾಗಳಿಗೆ ಅದು ಅಷ್ಟು ಉಪಯೋಗ ಬರೋದಿಲ್ಲ ಸರ್. ಈಗ ನೀವೇ ನೇರವಾಗಿ ಹೋಗಿ ಅವರನ್ನ ಸಂಪರ್ಕ ಮಾಡಿ ಬನ್ನಿ ನಮ್ಮ ತೋಟಕ್ಕೊಂದ್ಸಲ ಈ ತರ ಆಗ್ತಾ ಇದೆಯಲ್ಲ ಅಂತ ಕರೆದಾಗ ಪ್ರಯತ್ನ ಪಟ್ಟಿದ್ದೀರಾ ಅಥವಾ ಪ್ರಯತ್ನ ಪಟ್ಟೆ ಇಲ್ವಾ? ಪ್ರಯತ್ನ ಪಟ್ಟಿದ್ದೀವಿ, ಜೊತೆಗೆ ಅವರು ಬಂದಿದ್ರು ನಮ್ಗೆ ಸ್ಪಂದಿಸಿದ್ದಾರೆ. ಆದ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಸ್ವಲ್ಪ ಕಷ್ಟ. ಮಣ್ಣಿಂದೆಲ್ಲ ಟೆಸ್ಟ್ ಮಾಡಿ ಒಂದಿಷ್ಟು ಕೊಡ್ತಾರೆ, ನೀವು ಅಷ್ಟು ಹಾಕಿ ಇಷ್ಟ ಹಾಕಿ ಅಂತ, ನಮ್ಗೆ ಅದು ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಭಾರಿ ಹೆವಿ ಇರುತ್ತೆ, ಅದು ಒಂದು ಜಿಂಕ್ ಅಂತ ಹೇಳಿದ್ರೆ ನಮ್ಮ ಏರಿಯಾಕ್ಕೆ ಅದು ಅಷ್ಟೊಂದು ಶೂಟ್ ಆಗಲ್ಲ. ನಾವು ಸುಣ್ಣ ಮಾತ್ರ ಹಾಕ್ತೀವಿ, ಅವ್ರು ಹೇಳ್ತಾರೆ ಸುಣ್ಣ ಹಾಕಿ, ಉಳಿದಂತೆ ಭಾರಿ ಕಡಿಮೆ. ಅದು ಯಾಕಂದ್ರೆ ನಮ್ ಬರೋ ಆದಾಯಕ್ಕೂ ಅವರು ಹೇಳಿರೋಂತ ಇದಕ್ಕೂ ವ್ಯತ್ಯಾಸ ಆಗ್ಬಿಡುತ್ತೆ. ನಾವು ಬರೋ ಆದಾಯ ಪೂರ್ತಿ ಹಾಕಿದ್ರು ಅವರು ಇಲ್ಲಿ ಆದಾಯ ಕಡಿಮೆ ಬರುತ್ತೆ. ಒಂದು ಎಕರೆಗೆ ಒಂದು 10-12 ಚೀಲದ ಭತ್ತ ಬರೋದ್ರೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಗಳೇ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಆದ್ರೂ ಕೂಡ ಅದೊಂದ್ ರೀತಿ ಆಹಾರದ ಬೆಳೆ ಅಂತ ನಾವು ಕಷ್ಟಪಟ್ಟು ಬೆಳೆದೆ ಬೆಳಿತೀವಿ, ಗದ್ದೆ ಮಾಡಿ ಮಾಡ್ತೀವಿ. ತೋಟದಲ್ಲಿ ಸ್ವಲ್ಪ ಬರುತ್ತೆ, ಆಮೇಲೆ ಬೇವಿನ ಹಿಂಡಿ ಅದೆಲ್ಲ ಶಿಫಾರಸ್ ಮಾಡಿದ್ದಾರೆ, ಅದನ್ನು ಮಾಡ್ತೀವಿ. ಕೆಲವಷ್ಟನ್ನು ಮಾಡಕ್ಕಾಗಲ್ಲ. ಜೊತೆಗೆ ಜಾನುವಾರುಗಳು ಏನಾರ ಇದಾವೆ? ಜಾನುವಾರು ಇದೆ ಸರ್. ಜಾನುವಾರು ಅಂದ್ರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಅದು ಒಂದು ಸಮಸ್ಯೆ. ಪಶು ಇಲಾಖೆಯಲ್ಲಿ ಹೇಳಿದ ಪ್ರಕಾರ ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಆದ್ರಿಂದ ಈ ಹುಲ್ಲಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದೆ. ನಾವು ತಾಳಗೊಪ್ಪ ದಾಟದ ಮೇಲೆ ಈ ಬಾರಂಗಿ ಹೋಬಳಿ, ಇಡೀ ಎಂಟೈರ್ ಬಾರಂಗಿ ಮತ್ತು ಕೊಯೂರು ಹೋಬಳಿಯಲ್ಲಿ ಜಾನುವಾರು ಬೆಳೆಸೋದು ಹಳ್ಳಿ ಜಾನುವಾರು ಅಂತ ಮಲೆನಾಡು ಗಿಡ್ಡ ಅಂತ ಬರ್ತಾವೆ. ಅಂತ ಜಾನುವಾರುಗಳನ್ನು ಬೆಳೆಸಬಹುದು. ಬೇರೆ ಬೇರೆ ಜಾನುವಾರು ಬೆಳೆಸೋದ್ರೆ ಸಿಕ್ಕಾಪಟ್ಟೆ ಅದಕ್ಕೆ ಕಾಸ್ಟ್ ಬೇಕಾಗುತ್ತೆ. ಜೊತೆಗೆ ನಮ್ಗೆ ಸಣ್ಣ ಪುಟ್ಟ ರೈತರೆಲ್ಲ ಮಾಡ ಅಂತ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ಆ ಹುಲ್ಲಿನಲ್ಲೂ ಶಕ್ತಿ ಇಲ್ಲ. ಅದೇ ನಮ್ಮ ಶಿವಮೊಗ್ಗ ಸಾಗರ ಈ ಕಡೆ ಹೋದ್ರೆ ಒಂದ್ ಸ್ವಲ್ಪ ಹುಲ್ಲಾಕಿದ್ರೆ ಜನ ಒಳ್ಳೆ ಜಾನುವಾರುಗಳು ದಷ್ಟಪುಷ್ಟವಾಗಿ ಇರ್ತವೆ. ಆದ್ರೆ ನಮ್ಮ ಏರಿಯಾದಲ್ಲಿ ಅಷ್ಟೊಂದು ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಇಲ್ಲಿ ಏನಂದ್ರೆ ಮಲೆನಾಡು ಗಿಡ್ಡ ಒಂದ್ ತಳಿ ಇಟ್ಟು ಬೆಳೆಸಿದ್ರೆ ಸ್ವಲ್ಪ ಅಡ್ಡಿಲ್ಲ ಅಷ್ಟೇ. ತೀರಾ ಹೇಳ್ಕೊಳ್ಳೋ ಅಂತ ವ್ಯವಸ್ಥೆ ಇಲ್ಲ ಇಲ್ಲಿ ಜಾನುವಾರು ಬೆಳೆಯೋದಕ್ಕೆ. ಹಾಲು ಹೇಗೆ ಕೊಡುತ್ತೆ? ಹಾಲು ಅಷ್ಟೇ ಸರ್, ನಾವು ಏನು ಶ್ರಮ ಪಟ್ಟು ಹೊಟ್ಟಿ ಹಾಕ್ತಿವೋ ಅದ್ರ ಮೇಲೆ ಹಾಲು ಕೊಡ್ತಾವ. ಮನೆ ಪೂರ್ತಿ ಆಗತ್ತೆ, ಮನೆಗೆ ಸಾಕು. ಹಾಗೀಗೂ ಮನೆ ಮಾಡ್ತೀವಿ, ಅಥವಾ ಒಂದೊಂದು ಟೈಮ್ ಈಗ ಹಾಲು ಇಲ್ದೇ ಇದ್ರು ಹಾಗೀಗೂ ಸುಧಾರಿಸಿಟ್ಟು ಹೋಗಿ. ಬಾರಂಗಿ ಹೋಬಳಿಯಲ್ಲಿ ತಲವಾಟದಿಂದ ಆ ಕಡೆ ಡೈರಿ ಇದೆ. ಯಾಕಂತಂದ್ರೆ ಇಲ್ಲಿ ಅವರಿಗೆ ಆ ಡೈರಿಗೆ ಸಾಕಷ್ಟು ಹಾಲು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇರೋದ್ರಿಂದಾನೇ ಅವ್ರು ಡೈರಿ ಮಾಡಲಿಲ್ಲ. ಒಂದ್ಸಾರಿ ಮಾಡಿದ್ರು ಇಲ್ಲಿ ಜಾನುವಾರನೂ ಸಾಕಿದ್ರು ಸುಮಾರು ಜನ, ಆದ್ರೆ ಒಂದ್ ಜಾನುವಾರನು ಬದುಕಿಲ್ಲ, ಮಳೆ ಶೀತದ ವಾತಾವರಣಕ್ಕೆ ಬದುಕೋದಿಲ್ಲ. ಸ್ಕೂಲು ಎಲ್ಲ ಎಷ್ಟು ದೂರದಲ್ಲಿ ಇದೆ? ಸ್ಕೂಲ್ಗಳೆಲ್ಲ ಚೆನ್ನಾಗಿದೆ ಸರ್. ಈಗ ನಮಗೆ ಸ್ಕೂಲಿನ ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಹಾಸ್ಟೆಲ್ ಇದಾವೆ, ಸ್ಕೂಲ್ಗಳಿದಾವೆ, ಆಮೇಲೆ ಹೈಸ್ಕೂಲ್ ಇದಾವೆ, ಕಾಲೇಜ್ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿದೆ, ಅದಕ್ಕೇನಂತ ಪ್ರಾಬ್ಲಮ್ ಇಲ್ಲ. ಆದ್ರೆ ನಾವು ದೂರ ಆದ್ರೂ ಕೂಡ ದೂರ ಇದ್ರೆ ಹಾಸ್ಟೆಲ್ ಇದಾವೆ, ಅಲ್ಲಿ ಹೋಗಿರ್ತೀವಿ. ಹೆಚ್ಚಾಗಿ ಸಾಗರ ಗಿರ ಹೋಗೋದಾದ್ರೆ ನಮ್ಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಹೈಸ್ಕೂಲ್ ಲೆವೆಲ್ ಅಲ್ಲಿ ನಮ್ಮ ಲೋಕಲ್ ಸ್ಕೂಲ್ಗೆಲ್ಲ ಇದಾವೆ, ಇಲ್ಲಾಂದ್ರೆ ನಾವು ಸಾಗರ ಹೋಗಿ. ಈ ಬಿಸಿಯೂಟ ಯೋಜನೆ ಎಲ್ಲ ಬಂದಿದೆ, ಅದರಿಂದ ತುಂಬಾ ಅನುಕೂಲ ಆಗಿದೆಯಾ ಹೇಗೆ? ಹೌದು ಸರ್, ಬಿಸಿಯೂಟ ಯೋಜನೆ ತುಂಬಾ ಅನುಕೂಲ ಅಂತ ಯೋಜನೆ. ಅದು ನಿಜವಾಗಿ ಹೇಳ್ಬೇಕಂದ್ರೆ ಬೇರೆ ಎಲ್ಲರಿಗಿಂತ ನಮ್ಮ ಏರಿಯಾಗಳಿಗೆ ಭಾರಿ ಅನುಕೂಲ ಆಗಿದೆ. ಅಂತ ಯೋಜನೆಗಳು ಬಂದಿರೋದು ಭಾರಿ ಒಳ್ಳೇದಾಗಿದೆ. ಹೇಗೆ ಹೇಳ್ತೀರಿ ತುಂಬಾ ಅನುಕೂಲ ಅಂತ? ಯಾಕಂತಂದ್ರೆ ಸರ್, ಈಗ ಶಾಲೆಗಳು ತುಂಬಾ ದೂರ ಇದೆ. ನಮ್ಮಲ್ಲಿ ಹತ್ರ ಸ್ಕೂಲ್ ಇದೆ ಅಂದ್ರೆ ಒಂದೂರಿಂದ ಎರಡು ಕಿಲೋಮೀಟರ್ ಹೋಗ್ಲೇಬೇಕಾಗುತ್ತೆ. ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಬಂದು ಇಲ್ಲಿ ಮಧ್ಯಾಹ್ನ ಊಟ ಉಪಹಾರ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಮತ್ತೆ ಇಲ್ಲಿಂದ ಕಟ್ಕೊಂಡು ಹೋದ್ರೆ ಅಲ್ಲಿ ತಣ್ಣಗಾಗಿರುತ್ತೆ. ಅಥವಾ ಕೆಲವು ಬಡವರು ಇದಾರೆ, ಆ ಬಡವರಿಗೆ ಲಾಸ್ಟ್ ಮಧ್ಯಾಹ್ನ ಉಪಹಾರ ಕೊಡಕ್ಕೂ ಆಗಲ್ಲ. ಅದ್ರ ಜೊತೆಗೆ ಶಾಲೆಗೆ ಹೋದಾಗ ಸಾಮೂಹಿಕವಾಗಿ ಸಣ್ಣ ಪುಟ್ಟ ನಮ್ಮ ಮನೆಯಲ್ಲಿ ಮಾಡುವಂತ ಅಡಿಗೆ ಕೊಡಕ್ಕೆ ಮನ್ಸ್ ಬರಲ್ಲ ಅವ್ರು. ಈಗ ಶಾಲೆಯಲ್ಲಿ ಎಲ್ಲರಿಗೂ ಮಾಸ್ ಆಗಿ ಕೊಟ್ಟೋದ್ರಿಂದ ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡ್ತಾವೆ, ಬಿಸಿಯಾಗಿ ವ್ಯವಸ್ಥೆನೂ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಸಾರಿಗೆ ವ್ಯವಸ್ಥೆ ಹೇಗಿದೆ? ಸಾರಿಗೆ ವ್ಯವಸ್ಥೆ ಅಡ್ಡಿಲ್ಲ ಸರ್, ತೀರಾ ಹೇಳ್ಕೊಳಂಗಲ್ಲ. ನಮ್ ಟೈಮಿಗೆ ಬಸ್ ಇದಾವೆ, ಒಂದು ನಮ್ ರೂಟಲ್ಲಿ ಅಂದ್ರೆ ಭಟ್ಕಳ ಟು ಕಾರ್ಗಲ್ ಈ ರೂಟಲ್ಲಿ ಒಂದು ನಾಲ್ಕೈದು ಬಸ್ ಓಡಾಡ್ತಿದ್ವು. ಈ ಕೊರೋನಾ ಇದ್ರಿಂದ ಬಸ್ ಎಲ್ಲ ನಿಲ್ಸಿದ್ದಾರೆ. ಅದರಲ್ಲಿ ನಮ್ಮ ಇಂಟೀರಿಯರ್ ಹಳ್ಳಿಗಳಿಂದ ನಡ್ಕೊಂಡ್ ಬರ್ತೀವಿ, ಒಂದು ಐದಾರು ಕಿಲೋಮೀಟರ್. ಕೆಲವು ಕಾನೂರು ಇಂತ ಏರಿಯಾಗಳಿಗೆ ಹೋದ್ರೆ ಅವ್ರ ಬಸ್ಸಿಗೆ ಬರೋದಕ್ಕೆ 11 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಗುತ್ತೆ. ಅವ್ರು ಹೇಗಾಗ ಮಾಡಿ ಜೀವನ ಮಾಡ್ತಾರೆ. ಅಂತೂ ಒಂದು ಕಾನೂರಿಗೆ ಒಂದು ಬಸ್ ಬಿಟ್ಟಿದ್ದಾರೆ. ನಿಮ್ಮ ನೆಂಟರುಗಳು ತುಂಬಾ ದೂರದ ಸಿಟಿನಲ್ಲಿ ಇದಾರೆ ಅಂತ ಹೇಳಿದ್ರಿ, ನಿಮ್ ಮನೆಯವರು ಯಾವತ್ತಾದ್ರೂ ಸಾಕಪ್ಪ ಈ ಹಳ್ಳಿ ಸವಾಸ, ನಾವು ಒಂದ್ ಸಿಟಿನಲ್ಲಿ ಇರಬೇಕಿತ್ತು ಅಂತ ಹೇಳಿ ನಿಮ್ಮನ್ನ ಅನ್ಸಿದ್ದ? ಹೌದಾ? ಇಲ್ಲಿ ಸಾಕಾಗಿ ಹೋಗಿ ಸಿಟಿಯಲ್ಲಿ ಇರೋಣ ಅಂತ ಏನಿಲ್ಲ. ನಾವು ಇಲ್ಲಿ ಏನಾಗಿದೆ, ಮೂಲಭೂತ ಸೌಕರ್ಯಗಳು ಚೆನ್ನಾಗಿದಾವೆ, ಕುಡಿಯೋ ನೀರಿದೆ, ಮಲೆನಾಡಲ್ಲಿ ಒಳ್ಳೆ ವಾತಾವರಣ ಇದೆ. ಆದ್ರೆ ಒಂದು ಸಿಟಿ ಅಂತ ಅಂದಾಗ ಒಂದು ಒಳ್ಳೆ ವ್ಯವಸ್ಥಿತ ಜೀವನ ಇರಬಹುದು ಅಂತ ಹೇಳಿದ್ ಹೋಗೋಣ ಅಂತ ಒಂದು ಮನಸ್ಸಿದೆ. ಹಾಗಂತ ಹೇಳಿ ಒತ್ತಾಯ ಮಾಡೋಂತ ಪ್ರಶ್ನೆ ಏನಿಲ್ಲ. ಈಗ ನಮ್ಮ ಮಕ್ಕಳಿಗೆಲ್ಲ ಓದಿಸ್ತಾ ಇದೀವಿ, ಅವಾಗ ಸಿಟಿಯಲ್ಲಿ ಇರೋದಕ್ಕಿಂತ ಒಂದು ಒಳ್ಳೊಳ್ಳೆ ಉದ್ಯೋಗ ತಗೊಂಡು ಇರ್ರಿ ಅಂತ ಹೇಳ್ತೀವಿ ಬಿಟ್ರೆ ನಾವು ಇಲ್ಲಿಂದ ಬಿಟ್ಟು ಹೋಗೋದು ಅಷ್ಟೇನು ಒತ್ತಾಯ ಮಾಡಲ್ಲ. ಆದ್ರೆ ಒಂದು ಸಿಟಿಯಲ್ಲಿ ಒಂದು ಮನೆ ಇದ್ರೆ ನಮಗೊಂದು ಸ್ವಲ್ಪ ಅನುಕೂಲ ಅಂತ. ಈ ತರ ಒಂದು ಬಿಟ್ರೆ ಇಲ್ಲಿ ಒತ್ತಡ ಪೂರ್ವಕ ಹೋಗ್ಬೇಕಂತ ಏನು ಭಾವನೆ ಏನಿಲ್ಲ ಸರ್. ಮನಸ್ಸಲ್ಲಿ ಆಸೆ ಇದೆ, ಆದ್ರೆ ಊರಿನ ವ್ಯಾಮೋಹ ಇದೆ. ಒಂದು ಸಿಟಿಯಲ್ಲಿ ಒಂದು ಸೈಟ್ ಗಿಟ್ ತಗೊಂಡು ಮನೆ ಕಟ್ಟೋದಕ್ಕೂ ಅಷ್ಟು ಸುಲಭ ಇಲ್ಲ ಸರ್. ಸಿಕ್ಕಾಪಟ್ಟೆ ಬಂಡವಾಳ ಹಾಕ್ಬೇಕು. ನಮ್ದು ಇವೆಲ್ಲ ಪೂರ್ವಜರಿಂದ ಮನೆ ಬಂದಂತ ಜಾಗ ಇರ್ಬೋದು, ಮನೆ ಇರ್ಬೋದು. ನಾವೆಲ್ಲ ಈ ಕಡೆ ಭಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ ಸಾಮಾನ್ಯ ಅಂತ ಮನೆ, ಈ ಒಂದು 2 ಲಕ್ಷ 5 ಲಕ್ಷ 10 ಲಕ್ಷ ಇಂತರ ಒಳಗೆ ಇರ್ತಾರೆ. ಬಿಟ್ರೆ ದೊಡ್ಡ ದೊಡ್ಡ ಮನೆ ಕಟ್ಟಕ್ಕೆ ಹೋಗಲ್ಲ. ಅಲ್ಲಿ ಸಿಟಿಯಲ್ಲಿ ಹೋದ್ರೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗುತ್ತೆ. ಆವಾಗ ನಮ್ಮ ಏರಿಗಳಲ್ಲಿ ಅಂತ ಒಂದು ಶ್ರೀಮಂತರು ಯಾರು ಇಲ್ಲ. ನಿಮ್ಮ ಅಪ್ಪ ಮಾಡಿದಾಗ ಜಮೀನು ಎಷ್ಟಿತ್ತು? ನಮ್ಮ ಅಪ್ಪ ಮಾಡಿದಾಗ ನಮ್ಮ ಅಜ್ಜಿಂದ ಮೂಲತಃ 1.25 ಎಕರೆ ಇತ್ತು, ಜೊತೆಗೆ 1.25 ಎಕರೆ ಬಗರಕುಮಿತ್ತು, ಸ್ವಲ್ಪ ತೋಟ ಇತ್ತು. ಈಗ ನಾವು ಅಷ್ಟ ಮೇಲೆ ಜಾಸ್ತಿ ಮಾಡಕ್ಕೇನು ಹೋಗಿಲ್ಲ, 1-2 ಎಕರೆ ಜಾಸ್ತಿ ಮಾಡಿರ್ಬೋದು ಅಷ್ಟೇ. ಅದು ಇರೋ ಅಂತ ಪ್ರದೇಶಗಳು ಜಾಗನೂ ಇರಲಿಲ್ಲ ಅಲ್ಲಿ. ಈ ಉದಾಹರಣೆಗೆ ಹೇಳ್ತಾರೆ, ತೋಟದಲ್ಲಿ ಬರೀ ಒಂದೇ ಬೆಳೆ ಬೆಳೆದ್ರೆ ಆದಾಯ ಬರೋದಿಲ್ಲ, ಅದರಲ್ಲಿ ಉಪ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ. ನೀವು ಆ ತರದೊಂದು ಪ್ರಯತ್ನ ಪಟ್ಟಿದ್ದೀರಾ? ಹೌದು ಸರ್, ನಾವು ಉಪ ಬೆಳೆಯನ್ನು ಬೆಳೀತಾ ಇದೀವಿ. ಕಾಳುಮೆಣಸು, ಇವಾಗ ವೆನಿಲಾ ಬಂದಿದೆ, ಏಲಕ್ಕಿ ಬಂದಿದೆ. ಆ ಏಲಕ್ಕಿ ಬಂದಾಗ ಏಲಕ್ಕಿ ರೇಟ್ ಕಡಿಮೆ ಆಗಿದೆ ಅಂತ ಎಲ್ಲ ಬಿಟ್ರು. ಆಮೇಲೆ ಮಂಗ ತಿಂತ, ಅಲ್ಲಿ ಉಪ ಬೆಳೆ ಬೆಳೆಯೋಕೆ ಮೂಲ ಕಾರಣ ಇದು, ಅದು ಪ್ರಾಣಿಗಳ ಕಾಟ ಇದೆ. ಹಾಗಾಗಿ ಹೆಚ್ಚಾಗಿ ಬೆಳೆಯಕ್ಕೆ ಇಷ್ಟಪಡೋದಿಲ್ಲ. ಆದ್ರೂ ನಾವು ಬೆಳಿತೀವಿ ಬಾಳೆ, ಏಲಕ್ಕಿ ಇವೆಲ್ಲ ನಮ್ಮ ತೋಟದಲ್ಲಿ ಇದಾವೆ, ಜಾಯಿಕಾಯಿ. ಹಾಗಂತ ಬಾಳೆ ಬೆಳೆದ್ರೆ ಎಲ್ಲ ಮಂಗಗಳು ತಿನ್ಕೋಗ್ಬಿಡ್ತಾವೆ. ಕಾಳುಮೆಣಸನ್ನ ಅಷ್ಟೊಂದು ದಾಳಿ ಆಗಲ್ಲ, ಅದಕ್ಕೇನಾಗುತ್ತೆ ಒಂದು ರೋಗ ಬರುತ್ತೆ, ಕೊಳೆ ರೋಗ ಬರುತ್ತೆ. ಒಂದು ಕಾಳುಮೆಣಸಿನ ಬಳ್ಳಿ ಒಂದು 2-3 ವರ್ಷ ಆದ್ಮೇಲೆ 1-2 ವರ್ಷ ಕಾಳು ಕೊಡ್ತು ಅಂದ್ರೆ 3ನೇ ವರ್ಷಕ್ಕೆ ಅದು ಕೊಳೆ ಬಂದು ಹೋಗ್ಬಿಡುತ್ತೆ. ಹಾಗೆ ಅದು ನಿರಂತರ ಬೆಳಿತಾನೆ ಇರ್ತೀವಿ, ಯಾವುದನ್ನು ಕಡಿಮೆ ನಿಲ್ಸೋ ಪ್ರಶ್ನೆ ಇಲ್ಲ. ಮಂಗಾರ ತಿನ್ಲಿ ಹೊಂದಿಯಾರು ತಿನ್ಲಿ ಬೆಳಿತಾನೆ ಇರ್ತೀವಿ. ಉಪ ಬೆಳೆ ಇದಾವೆ ನಮ್ಮ ತೋಟದಲ್ಲೂ, ಬೆಳಿದೀವಿ ಎಲ್ಲ ನಮ್ಮ ಈ ಭಾಗದ ಎಲ್ಲಾ ಜನರ ತೋಟದಲ್ಲೂ ಉಪ ಬೆಳೆಗಳಿದಾವೆ. ಅರಣ್ಯ ಇಲಾಖೆ ಈ ಮಂಗಗಳ ಕಾಟಕ್ಕೆ ಏನಾದರೂ ಪರಿಹಾರ ಸೂಚಿಸಿದೆಯಾ? ಇಲ್ಲ ಸರ್, ಆದ್ರೆ ಮಂಗಗಳ ಕಾಟಕ್ಕೆ ಏನೂ ಪರಿಹಾರ ಸೂಚಿಸಿಲ್ಲ. ಮಂಗಗಳ ಕಾಟ ಅಂತೂ ತುಂಬಾ ಇದೆ. ಹಾಗಂತೇಳಿ ಏನ್ ಮಾಡೋಕೆ ಬರ್ತಾ ಇಲ್ಲ. ಈಗ ಉಳಿಸೋಣ ಅಂತ ಅಂದ್ರೆ ನಮಗೂ ತೊಂದರೆ ಆಗ್ತದೆ. ಒಟ್ಟು ಹೇಗೋ ಜೀವನ ಮಾಡ್ಕೊಂಡು ಹೋಗಿ. ಕೆಲವು ಕಡೆ ಮಂಗಗಳು ಎಷ್ಟು ಹಾವಳಿ ಆಗಿದೆ ಅಂದ್ರೆ ಒಂದು ತೋಟದಲ್ಲಿದ್ದ ಅಡಕೆ ಕಾಯಿನೇ ಇಡಲ್ಲವು, ಆ ತರ ಇದೆ. ಬಾಳೆ ಅಂತ ಕಡಿದೆ ಎಷ್ಟೋ ವರ್ಷ ಆಗಿದೆ, ಮಂಗಗಳ ಹಾವಳಿ ಭಾರಿ ಇದೆ. ಬೇರೆ ಪ್ರಾಣಿಗಳ ಹಾವಳಿ? ಬೇರೆ ಪ್ರಾಣಿಗಳ ಹಾವಳಿ ಕೆಲವೊಂದು ಕಡೆ ಇದೆ, ಕೆಲವೊಂದ್ ಕಡೆ ಇಲ್ಲ. ಅದ್ ಹೇಗಿದೆ ಅಂತಂದ್ರೆ, ವಾಸ ಮಾಡ್ಲಿಕ್ಕೆ ಅನುಕೂಲಕರ ಅಂತ ನೀರು ಗಿರಿಂತ ಜಾಗದಲ್ಲಿ ಭಾರಿ ಹಾನಿ ಮಾಡ್ತದೆ. ಉದಾಹರಣೆ ಈ ನಂದೋಡಿ ಮುರುಬಿಡಿ ಇಂತ ಭಾಗದಲ್ಲಿ ಭಾರಿ ಹಾನಿ ಮಾಡ್ತವೆ. ನಮ್ಮ ಆರೋಡಿಯಲ್ಲಿ ಹಂದಿ, ಈ ಗದ್ದೆ ಕೊಯ್ಲು ಟೈಮಲ್ಲಿ ಹಂದಿಗಳು ಭಾರಿ ಬರ್ತವೆ, ಅವಾಗ ಸುಮಾರು ನಾಶ ಮಾಡ್ತವೆ. ಅವಾಗ ಎಂತ ಮಾಡ್ತೀವಿ ಅಂದ್ರೆ, ನಾವು ಗದ್ದೆಯಲ್ಲಿ ಒಂದು ಹಕ್ಕಿ ಅಂತ ಮಾಡ್ಕೊಳ್ಳೋದು. ಗದ್ದೆ ರಾತ್ರಿ ಮಲಗ್ತೀವಿ, ಎಲ್ಲ ಇಡೀ ಊರು ಊರವರು ಪ್ರತಿಯೊಬ್ಬ ಅವ್ರ ಮನೆಯಲ್ಲಿ ಏನ್ ಗಂಡಸಿದ್ದಾರೆ ಅವರೆಲ್ಲರೂ ಹೋಗಿ ಉಳಿದು ಆ ಗದ್ದೆ ಎಲ್ಲ ಕಾದು ಅಥವಾ ಜಿಂಕೆ ಇಂಥವೆಲ್ಲ ಒಂದು ಕಾಡ್ಕೋಣ ಇವೆಲ್ಲ ಒಂದು ದಾಳಿ ಮಾಡ್ತಾ ಇರ್ತವೆ. ಅದನ್ನ ನಾವು ನಿರಂತರ ಶ್ರಮ ಹಾಕಿ ಕಾದ್ಕೊಳ್ತೀವಿ. ಮುಖ್ಯವಾಗಿ ನಿಮಗೆ ಇಲ್ಲಿ ಕ್ರೀಡೆ ಅಂತ ಹೇಳಿದ್ರೆ ಯಾವ ಕ್ರೀಡೆನಲ್ಲಿ ಜನ ಆಸಕ್ತಿ ಜಾಸ್ತಿ? ಸರ್, ಇಲ್ಲಿ ಕ್ರೀಡೆ ಅಂದ್ರೆ ಕಬಡ್ಡಿ ಆಡ್ತಾರೆ, ಆಮೇಲೆ ಕ್ರಿಕೆಟ್, ಯುವಕರೆಲ್ಲ ಬೇಟೆ ವಾತಾವರಣದಲ್ಲಿ ಹೋಗ್ತಾರೆ, ವಾಲಿಬಾಲ್ ಆಡ್ತಾರೆ, ಆಮೇಲೆ ಸ್ಕೂಲ್ ಲೆವೆಲ್ ಅಲ್ಲಿ ಏನು ಒಂದಿಷ್ಟು ಎಲ್ಲ ಜನರಲ್ ಕ್ರೀಡೆಗಳನ್ನೆಲ್ಲ ಮಾಡ್ತಾರೆ. ಇಲ್ಲಿ ಹೆಚ್ಚಾಗಿ ನಮ್ಮ ಏರಿಯಾದಲ್ಲಿ ಇವಾಗ ಕಬಡ್ಡಿ ಭಾರಿ ಜನಪ್ರಿಯ ಆಗ್ತಿದೆ. ಒಂದು ಕಬಡ್ಡಿ ಟೂರ್ನಿಮೆಂಟ್ ಅಂತ ಮಾಡ್ತಾರೆ, ಒಂದು ಹೋಬಳಿ ಮಟ್ಟದಲ್ಲಿ ಅಥವಾ ಪಂಚಾಯತಿ ಮಟ್ಟದಲ್ಲಿ ಅಂತ ಟೂರ್ನಿಮೆಂಟ್ ಮಾಡಿ ರೈತರು ಅಥವಾ ಯುವಕರು ಇವರೆಲ್ಲ ಸೇರಿ ಮಾಡ್ತಾರೆ. ಅದ ಆ ಲೆಕ್ಕದಲ್ಲಿ ಕಬಡ್ಡಿ ಈಗ ಹೆಚ್ಚಾಗಿ ಒಂದು ಪ್ರಚಲಿತ ಆಗ್ತಿದೆ. ಸರ್, ಈಗ ಕಂಬಳ, ಕಂಬಳ ಮುಂಚೆ ಎಲ್ಲ ಇತ್ತು, ನಾವು ಸಣ್ಣವರು ಇರುವಾಗ ಕಂಬಳಕ್ಕೆ ಭಾರಿ ಮಹತ್ವ ಇತ್ತು. ಈಗ ಏನಾಗಿದೆ, ಕೋಣಗಳಿಗೆ ಕಂಬಳ ಮಾಡ್ಬೇಕಂದ್ರೆ ಕೋಣ ಅಥವಾ ಒಳ್ಳೊಳ್ಳೆ ಎತ್ತಿರ್ಬೇಕು, ಇಲ್ಲ ಅದನ್ನ ಸಾಕ್ಲಿಕ್ಕೆ ಹುಲ್ಲು ಮೇವು ಸಿಗ್ತಾ ಇಲ್ಲ. ಈಗ ನಮ್ಮ ಉದಾಹರಣೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಏರಿಯಾದಲ್ಲಿ ಸಂಪೂರ್ಣ ಅಕೇಸಿ ಹಾಕಿದ್ದಾರೆ, ಅದು ಕಾಡು ಬೆಳೆಸಕ್ ಹೋಗಿ ಅದರಿಂದ ಭಾರಿ ಹಾನಿಯಾಗಿದೆ. ಅಕೇಸಿಯಾ ಏನ್ ಮಾಡ್ತಿದೆ ಅಂತಂದ್ರೆ, ಅದು ಇಡೀ ಏರಿಯಾವನ್ನು ಪ್ರಾಣಿಗಳಿಗೂ ಕೂಡ ವಾಸ ಮಾಡಕ್ ಯೋಗ್ಯ ಬರೋದಿಲ್ಲ, ಉಣ್ಣೆಗಳು ಅಥವಾ ಉಂಬಳಗಳು ಬೆಳೀತವೆ. ಅದ್ರ ಜೊತೆಗೆ ಅದ ಏನೋ ಭಾರಿ ಪರಿಸರಕ್ಕೆ ಹಾನಿ ಇದೆ. ಅದು ಮುಂಚೆ ನಾವು ಸಣ್ಣವರಿರುವಾಗ ಪ್ರಾಣಿಗಳು ನಮ್ಮ ಎದುರುಗಡೆಗೆ ಎಲ್ಲ ಇರ್ತಿದ್ವು, ಗುಡ್ಡದ ಮೇಲೆ ಸಿಗ್ತಕ್ಕಂಥ ಹಣ್ಣಿನ ಗಿಡ ಅದು ಎಲ್ಲ ಹಣ್ಣಿನ ಗಿಡಗಳು ಗುಡ್ಡದ ಮೇಲೆ ಇರ್ತಿದ್ವು. ಈ ಅಕೇಸಿಯಾ ನೆಟ್ಟೋದ್ರಿಂದ ಜೇನು, ಕಾಡ್ಕೋಣ, ಆಮೇಲೆ ಹುಲ್ಲು ಎಲ್ಲ ನಾಶವಾಗಿ ನಮ್ಗೇನಾಗಿದೆ, ಕೋಣಗಳನ್ನೆಲ್ಲ ಸಾಕಕ್ಕೆ ಬರ್ತಾ ಇಲ್ಲ. ಈಗೆಲ್ಲ ಟಿಲ್ಲರ್ ಬಂದಿದಾವೆ, ಕೋಣನ್ ಸಾಕ ಉಸಬರಿನೇ ಬೇಡ ಮರೆಯ, ನಾವು ಟಿಲ್ಲರ್ ಹೊಡ್ಸೋಣ ಅಂತೇಳಿ ಕೋಣ ಅಥವಾ ಎತ್ತು ಸಾಕಲ್ಲ. ಇಲ್ಲ ಅಂದ್ರೆ ಮುಂಚೆ ನಮ್ಮೂರಲ್ಲೂ ಕಂಬಳದ ಒಂದು ಖುಷಿ ಇತ್ತು, ಎಲ್ಲ ಜನರು ಮಾಡ್ತಿದ್ರು ಅದನ್ನ. ಸಾಮಾನ್ಯ ನೀವು ನೋಡ್ತಿರೋ ದಟ್ಟ ಕಾಡನ್ನೆಲ್ಲ ಸೌರಿ ಅಕೇಶಿಯಾ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರಿ, ಇದನ್ನ ತಡೆಗಟ್ಟೋದಿಕ್ಕೆ ಪರಿಸರವಾದಿಗಳು ಯಾವ ರೀತಿ ಒಂದು ಪ್ರಯತ್ನ ಪಟ್ಟಿಲ್ವಾ, ಅಥವಾ ನೀವು ಅವರನ್ನು ಸಂಪರ್ಕ ಮಾಡಿಲ್ವಾ? ಸರ್, ಈ ಅಕೇಶಿಯಾ ನಡುವಾಗ ಪರಿಸರವಾದಿಗಳಂತ ನನ್ನ ಲೆಕ್ಕ ಯಾರು ಇರಲಿಲ್ಲ. ಅದು ಆಮೇಲೆ ಅದು ನಡುವಾಗ ಬಹುಶಃ ಅದರ ಎಫೆಕ್ಟ್ ಏನಂತಾನೆ ಜನರಿಗೆ ಗೊತ್ತಿಲ್ಲದೆ ಇರಬಹುದು. ಈವಾಗ ಅಕೇಶ ಒಂದು ರೈತರಿಗೆ ಸ್ನೇಹ ಅಂದ್ರೆ ಸೌದಿಗೊಂದು ಅಡ್ಡಿಲ್ಲ, ಬಿಟ್ಟರೆ ಬೇರೆ ಯಾವುದಕ್ಕೂ ಉಪಯೋಗ ಇಲ್ಲ. ಪರಿಸರಕ್ಕೆ ಖಂಡಿತ ಹಾನಿ ಇದೆ. ಪರಿಸರವಾದಿಗಳು ನಮ್ಮ ಏರಿಯಾದಲ್ಲಿ ನಡೆದು ಬಿಡಿ ಅಂತ ಹೇಳ್ತಾ ಇದ್ದಾರೆ, ನಡ್ತಾ ಇಲ್ಲ. ಬಟ್ ಮುಂಚೆ ನಟ್ಟಿರೋ ಅವ್ರ ಬೀಜಗಳು ಆ ಮರಗಳೆಲ್ಲ ಆಗಿ ಅವ್ರ ಬೀಜ ಏನಂದ್ರೆ ಭಾರಿ ಸ್ಟ್ರಾಂಗ್ ಇರ್ತವೆ. 4 ವರ್ಷ ಕೊಳೆಯೋದಿಲ್ಲ, ಅವು 4ನೇ ವರ್ಷಕ್ಕೆ ಮೊಳಕೆ ಬರಕ್ ಶುರು ಆಗ್ತಾವ. ಆ ಟೈಮಲ್ಲಿ ಮೊಳಕೆ ಬಂದು ಇಡೀ ಕಾಡೆಲ್ಲ ಅವು ಆವರಿಸಿ ಬಿಟ್ಟಿದೆ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಿದಂಗೆ ಎಲ್ಲಾ ಕಾಡಲ್ಲೂ ಅಕೇಶಿಯಾ ಇದೆ. ಜೊತೆಗೆ ಅದು ಯಾವುದೇ ಮಳೆಗೆ ಅನ್ನೋದಕ್ಕಿಂತ ಬೇಸಿಗೆಲ್ಲ ಕ್ಲಿಯರ್ ಆಗಿ ಬೆಳೀತದೆ. ನಮ್ಮ ನೀರಿನ ಅಂತರ್ಜಲ ಮಟ್ಟ ಕಡಿಮೆ ಆಗಿರೋದ ಕಾರಣ ಅಂತೆ ಈ ಹುಲ್ಲು ಬೆಳೆದೇ ಇರೋ ಕಾರಣ ಅಕೇಶಿಯಾ ಈ ಒಂದು ಹಳ್ಳಿಗರ ಭಾವನೆ ಇದೆ. ನೀರಿಗೆ ಅಂತರ್ಜಲದ ಮಟ್ಟ ಹೇಗಿದೆ ನಿಮ್ ತೋಟಕ್ಕೆ ಎಲ್ಲ? ಹಿಂದೆ ಇರೋದು ಈ ಒಂದು 10 ವರ್ಷಕ್ಕಿಂತನೂ ಇರೋದಕ್ಕೂ ಇವಾಗ ಇರೋದಕ್ಕೂ ಭಾರಿ ವ್ಯತ್ಯಾಸ ಇದೆ ಸರ್. ಈಗ ಸ್ವಲ್ಪ ಕಡಿಮೆ ಆಗ್ತದೆ, ಸುಮಾರು ಕಡಿಮೆ ಆಗಿದೆ. ಈಗ ಮುಂಚೆ ಎಲ್ಲ ನೀರಿಗೆ ಕೊರತೆ ಇರಲಿಲ್ಲ, ಇವಾಗ ಒಂದಿಷ್ಟು ಕೊರತೆ ಇದೆ ನೀರಿಂದು. ಹಾಗಂತ ಕುಡಿಯೋ ನೀರಿಗೆ ಒಂದು ಮಳೆಗಾಲ ಪೂರ್ವದಲ್ಲಿ ಒಂದು ಮೇ ತಿಂಗಳಲ್ಲಿ ಸ್ವಲ್ಪ ಫುಲ್ ಕಡಿಮೆ ಆಗುತ್ತೆ ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ, ಬೆಳೆಗಳಿಗೂ ಅಷ್ಟೇ ಕಡಿಮೆ ಆಗುತ್ತೆ. ಅದೇ ಹಿಂದೆ ಒಂದು 10 ವರ್ಷ ಹಿಂದೆ ಎಷ್ಟೊಂದು ನೀರಿನ ಕಡಿಮೆ ನೀರು ಕೇರ್ಸಿಟಿ ಇರಲಿಲ್ಲ. ನಾರಾಯಣ್, ಮುಂದಿನ ಯೋಜನೆ ಏನಿದೆ ನಿಮ್ ಜೀವನದ ಗುರಿ ಅಂತ? ನಮ್ದು ಈಗ ಜೀವನದ ಗುರಿ ಅಂದ್ರೆ ಮಕ್ಕಳನ್ನೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ಒಂದು ಉದ್ಯಾವಂತರಾಗಲಿ ಅನ್ನೋದು ಒಂದಿದೆ. ಜೊತೆಗೆ ನಾವು ಶ್ರಮ ಪಟ್ಟು ದುಡಿಮೆ ಮಾಡಬೇಕು, ಜೀವನದಲ್ಲಿ ಒಂದು ನೆಮ್ಮದಿಯ ಬದುಕಬೇಕು ಅಂತ ಇದೆ. ನಾವು ತಿಳಿದ ಪ್ರಕಾರ ಪರಿಸರ ಮತ್ತೆ ಪ್ರಾಣಿ ಮತ್ತೆ ಜನ ಯಾವತ್ತೂ ಅನ್ಯೋನ್ಯವಾಗಿ ಬದುಕ್ತಾ ಇದೀವಿ. ಜೊತೆಗೆ ನಾವು ಪರಿಸರ ಉಳಿಸೋದ್ರ ಬಗ್ಗೆ ನಮ್ ಎಲ್ಲೋ ಜನರಿಗೂ ಕಾಳಜಿ ಇದೆ. ಯಾವುದೇ ಒಂದು ಗಿಡ ಕಡದ್ರೆ ನಾಶ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ನಾವು ಈ ವರ್ಷ ಸೊಪ್ಪು ಕಡದ್ರೆ ಆ ಗಿಡವನ್ನು ಒಂದು ಹೆರೆ ಬಿಟ್ಟು ಕಡ್ದಿರ್ತೀವಿ, ಮುಂದಿನ ವರ್ಷ ಯಥಾ ಪ್ರಕಾರ ಚಿಗಿರ್ತಾ ಇದೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಅನಿಸಿಕೆ ಹೊಸ್ತಾಗಿ ಅರಣ್ಯ ನಾಶ ಮಾಡಿ ಜಮೀನು ಎನ್ಕ್ರೋಚ್ಮೆಂಟ್ ಮಾಡುವಂತಹ ವಿಷಯಗಳನ್ನು ಮಾತ್ರ ತಡೆದು ರೈತರು, ಅರಣ್ಯ ಇಲಾಖೆಯವರು ಮತ್ತೆ ಪ್ರಾಣಿಗಳು ಎಲ್ಲ ಹೊಂದಾಣಿಕೆಯಿಂದ ಹೋಗ್ಬಿಟ್ರೆ ನಮ್ಗೆ ಯಾವುದೇ ಕೊರತೆನೂ ಆಗಲ್ಲ. ನಾವು ಕೂಡ ಅರಣ್ಯ ಉಳಿಸೋದಕ್ಕಾಗಿ, ಪರಿಸರ ಉಳಿಸೋದಕ್ಕಾಗಿ ನಾವು ಬದ್ರಾಗಿದ್ದೀವಿ. ನಮ್ಮ ಜಮೀನು ಈಗ ಆಲ್ರೆಡಿ ಬಗರ ಮಂಜೂರಾತಿ ಎಲ್ಲ ತಡೆ ಹಿಡಿದಿದ್ದಾರೆ, ಅಥವಾ ಬೈಬ್ಯಾಕ್ ಇಂತ ಸ್ಕೀಮ್ಗಳನ್ನ ತರಕ್ ನೋಡ್ತಾ ಇದಾರೆ. ಅನೇಕ ಕಷ್ಟ ನಷ್ಟಗಳ ನಡುವೆ ಮಲೆನಾಡಿನ ಒಂದು ಕುಗ್ರಾಮದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದೀರಿ. ನಿಮ್ಮ ಎಲ್ಲ ಸಮಸ್ಯೆಗಳು ತೀರ್ಲಿ, ಮುಖ್ಯವಾಗಿ ಮಂಗನ ಕಾಟದಿಂದ ಮುಕ್ತರಾಗಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಒಂದು ಸಂದರ್ಶನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ನಮಸ್ಕಾರ. ಇದುವರೆಗೆ ಸಾಗರ ತಾಲೂಕು ಆರೋಡಿ ಗ್ರಾಮದ ಕೃಷಿಕರಾದಂತಹ ಡಿ ನಾರಾಯಣ ಅವರೊಂದಿಗೆ ಅವರ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಇದುವರೆಗೆ ಸಂದರ್ಶಿಸಿದವರು ಎಂಎ ಸುದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ. ಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ.

ವಿಶೇಷ ಕಾರ್ಯಕ್ರಮ ರೂಪಕ ಪ್ರಸಾರವಾಗುವುದು. ದೇವರೇ ಹಾಗಾಗದಿರಲಿ ರಚನೆ ಪಿ ಚಿದಂಬರ ರಾವ್, ನಿರ್ದೇಶನ ಡಾಕ್ಟರ್ ಎನ್ ಸುಧೀಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿ ಚೌಡಯ್ಯ ಅವರ ವಯೋಲಿನ್ ವಾದನ ಪ್ರಸಾರವಾಗುವುದು. 10:00 ನಾಟಕ ಕೇಳುವಿರಿ, ದೇವರ ಮುಡಿ ಆಧಾರ, ತಾರಾಸು ಅವರ ಹಂಸಗೀತೆ, ಬಾನುಲಿ ರೂಪ ಹಾಗೂ ನಿರ್ಮಾಣ ಡಾಕ್ಟರ್ ಎನ್ ರಘು. 10:30 ಸಂಸತ್ನ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಬೆಳಿಗ್ಗೆ 6:05 ಚಿಂತನೆ.